ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿಯ ಮಡಿಕೇರಿ ಕೇಂದ್ರ, ಸಮಯ 7:20 ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಕುಮಟೂರ್ ಕರಳಾನ ಮಾದಿರ ಬೊಳ್ಳಪ್ಪ ಎಂಗ ಇಂದು ಮರಣಪಟ್ಟಿತ್ತು. ಮಾದಿರ ಪೌತಿ ನಾಚಪ್ಪ ಎಂಗಡ ಅಪ್ಪ, ಮಾದಿರ ಬೊಳ್ಳಪ್ಪ ಎಂಗಡ ಆಕಿರಿ ಕರ್ಯ ನಾಳೆ ಪುಲಕ 9 ಗಂಟೆಗೆ ಅಂಡ ಸ್ವಂತ ಮನೆಯಲ್ಲಿ ನಡಪಾಂದು ಒಕ್ಕ ಕರ ಅರ್ಚಿಟ್ಟಿತ್ತು. ನಾಪೋಕ್ಲು ಕೈಕಾಡು ಗ್ರಾಮತ್ರ ಮುದ್ದಿರ ಪೌತಿ ಬೊಳ್ಳಪ್ಪ ಎಂಗಡ ಮೂವ, ಗಣಪತಿ ಕುಂಜಿಕಣ್ಣ ಎಂಗ ತಂಡ 49ನೇ ಬಯತಲು ಇಂದು ಮರಣಪಟ್ಟಿತ್ತು. ಮುದ್ದಿರ ಗಣಪತಿ ಕುಂಜಿಕಣ್ಣ ಎಂಗಡ ಆಕಿರಿ ಕರ್ಯ ನಾಳೆ ಮಜ್ಜನತ್ರ ಒಳ್ಳು ಕೈಕಾಡ್ಲು ನಡಪಾಂದು ಒಕ್ಕ ಕರ ಅರ್ಚಿಟ್ಟಿತ್ತು. ಬೆಂಗೂರು 50 ಓಕ್ಲು ಗ್ರಾಮದ ಪೈತಡಿಯಂಡ ಕುಕ್ಕಪ್ಪ ಪಾಪು ಅವರು ಇಂದು ನಿಧನರಾದರು. 75 ವರ್ಷ ಪ್ರಾಯದ ಪೈತಡಿಯಂಡ ಕುಕ್ಕಪ್ಪ ಪಾಪು ಅವರ ಅಂತ್ಯಕ್ರಿಯೆ ನಾಳೆ 11 ಗಂಟೆಗೆ ಮೃತರ ಸ್ವಂತ ಮನೆಯಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜುಂಪೆ ಪ್ರಾಯೋಜಕರು ಕೊಡುಗುಗೌಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಪ್ರಸ್ತುತ ನಡೆಯಲಿರುವ ಕರ್ನಾಟಕ ರಾಜ್ಯ ಸರ್ಕಾರದ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಗಣತಿರಿ ಮತ್ತೆ ಮುಂದೆ ನಡೆಯಲಿರುವ ಕೇಂದ್ರ ಸರ್ಕಾರದ ಜಾತಿ ಗಣತಿರಿ ಜಾತಿ ಕಾಲಂಲಿ ಗೌಡ, ಉಪಜಾತಿ ಅರೆಭಾಷೆ ಗೌಡ, ಮಾತೃಭಾಷೆ ಅರೆಭಾಷೆತ ಎಲ್ಲ ಅರೆಭಾಷೆ ಗೌಡರು ನಮೂದಿಸಕೂತ ಕೊಡುಗುಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರು ಮತ್ತೆ ಆಡಳಿತ ಮಂಡಳಿಯವು ಕೇಳಿಕೊಂಡಳು. ಸುದ್ದಿ ಜೊಂಪೆ ಓದ್ತಾರೋ ಪುದಿಯ ನೆರವನ ಸ್ವಾತಿ ರಶೀದ್. ಜೊಂಪೆನ ವಿವರ. ಮಡಿಕೇರಿ ಮಾರ್ಗದರ್ಶಿ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಲಿ ಇಂದು ನಗರ ಆಡಳಿತ ಭಾಷೆ ಅನುಷ್ಠಾನ ಸಮಿತಿನ ಅರ್ಧವಾರ್ಷಿಕ ಪ್ರಗತಿ ಪರಿಶೀಲನಾ ಸಭೆ ನಡೆದ. ಈ ಕಾರ್ಯಕ್ರಮನ ದಕ್ಷಿಣ ವಲಯದ ಹಿಂದಿ ಭಾಷಾ ಅನುಷ್ಠಾನ ಕಾರ್ಯಾಲಯದ ಉಪನಿರ್ದೇಶಕರಾದ ಅನಿರ್ಬನ್ ಕುಮಾರ್ ವಿಶ್ವಾಸವು ಉದ್ಘಾಟನೆ ಮಾಡಿ ಮಾತಾಡಿ, ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ಇಂಗ್ಲಿಷ್ ಭಾಷೆ ನೊಟ್ಟಿಗೆ ಹಿಂದಿ ಭಾಷೆ ಬಳಸುವುದು ಕಡ್ಡಾಯ, ಹಂಗೆ ಹಿಂದಿ ಬಳಕೆನ ಸರ್ಕಾರ ಶೇಕಡ 55-60% ಏರಿಸೇಳು, ಹಂಗಾಗಿ ಎಲ್ಲಾ ಕೇಂದ್ರ ಸರ್ಕಾರದ ಚಾಕ್ರಿಲಿರವು ಇಂಗ್ಲಿಷ್ ಭಾಷೆನ ಜೊತೆಲಿ ಹಿಂದಿ ಭಾಷೆನ ಬಳಸುವುದು ಅನಿವಾರ್ಯ, ಅದರಿಂದ ಈ ಕೆಲಸನ ಸುಲಭ ಮಾಡಿಕೆ ಕೇಂದ್ರ ಸರ್ಕಾರ ಕಂಠಸ್ಥ 3.0 ತಂತ್ರಾಂಶ ಬಿಡುಗಡೆ ಮಾಡಿಟ್ಟುತ್ತ ಹೇಳ್ದು. ಈ ನಂಬರದ ಅಧ್ಯಕ್ಷತೆ ವಹಿಸಿದ್ದ ಮಡಿಕೇರಿ ನಗರ ಆಡಳಿತ ಭಾಷೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಕೊಡಗು ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ನ ಮುಖ್ಯ ಪ್ರಬಂಧಕರಾದ ಪಿ ಗಂಗಾಧರ್ ನಾಯಕವು ಮಾತಾಡಿ, ರಾಜ್ಯದಿಂದ ಹೊರಗೆ ಹೋದಂಗೆ ನಾವು ಹಿಂದಿ ಭಾಷೆಯಲ್ಲಿ ಮಾತಾಡಿಕಾದೆ, ಅದರಿಂದ ಹಿಂದಿ ಭಾಷೆ ಗೊತ್ತಿರೋಕು ಕೇಂದ್ರ ಸರ್ಕಾರದ ಗೃಹ ಮಂತ್ರಾಲಯ ಮಡಿಕೇರಿ ನಗರ ಹಿಂದಿ ಅನುಷ್ಠಾನ ಸಮಿತಿಗೆ ಉತ್ತಮ ಕಾರ್ಯನಿರ್ವಹಣೆಗೆ ಪ್ರಶಸ್ತಿ ನೀಡಿತು ಅಂತ ಹೇಳಿದವು. ಮಡಿಕೇರಿ ನಗರ ದಸರಾ ಸಾಂಸ್ಕೃತಿಕ ಸಮಿತಿ ವತಿಯಿಂದ 8ನೇ ವರ್ಷದ ಮಹಿಳಾ ದಸರಾ ಇದೇ ತಿಂಗಳ 28ರ ಆದಿತ್ಯವಾರ ಏರ್ಪಾಡು ಮಾಡಿದ್ದು, ಅಂದು ಕೊಡಗು ಜಿಲ್ಲೆನ ಮಹಿಳೆಯರಿಗೆ ಬ್ಯಾರೆ ಬ್ಯಾರೆ ಪೈಪೋಟಿಗಳನ್ನ ಮಡಿಕೇರಿ ಗಾಂಧಿ ಮೈದಾನ ಕಲಾ ಸಂಭ್ರಮ ಸಭಾಬಾಡಿಯಲ್ಲಿ ಏರ್ಪಡಿಸಿದ್ದು. ಈ ಪೈಪೋಟಿಲಿ ಮೆಹಂದಿ ಹಾಕುವುದು, ಭಾರತೀಯ ಸಾಂಪ್ರದಾಯಿಕ ಉಡುಗೆ ಪೈಪೋಟಿ, ಕೇಶ ವಿನ್ಯಾಸ, ಜಾನಪದ ನೃತ್ಯ, ವಾಲಗ ಕುಣಿತ ಸೇರಿದಂಗೆ ಬ್ಯಾರೆ ಬ್ಯಾರೆ ಪೈಪೋಟಿಗ ಇದ್ದದೆ. ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಹೊಸ ತೆರಿಗೆ ವ್ಯವಸ್ಥೆನ ಎಲ್ಲ ವ್ಯಾಪಾರಸ್ಥರು ಕಡ್ಡಾಯವಾಗಿ ಜಾರಿಗೊಳಿಸಕು, ಈ ಹಿಂದೆ ಹೆಚ್ಚು ತೆರಿಗೆ ಕೊಟ್ಟು ವ್ಯಾಪಾರಸ್ಥರು ಖರೀದಿ ಮಾಡಿರುವ ವಸ್ತುಗ ಅವು ಮಾರಾಟ ಆಗುವ ಮುಟ್ಟ ಹಳೆಯ ದರದಲ್ಲಿ ಮಾರಾಟ ಮಾಡುವುದು ಕಾನೂನಿಗೆ ವಿರುದ್ಧ ಆಗಿದ್ದು, ವಾಣಿಜ್ಯ ತೆರಿಗೆ ಇಲಾಖೆ ಈ ಬಗ್ಗೆ ಕ್ರಮಕ್ಕೆ ಮುಂದಾಗಿಟ್ಟು ಈಗಾಗಲೇ ವಾಣಿಜ್ಯ ತೆರಿಗೆ ಇಲಾಖೆನ ತನಿಖಾ ತಂಡ ಮಡಿಕೇರಿನ ಸುಮಾರು ಅಂಗಡಿಗಳಿಗೆ ದಂಡ ಹಾಕಿಟ್ಟು, ಮುಂದಿನ ತಿಂಗಳ ತೆರಿಗೆ ಕಟ್ಟುವ ಸಂದರ್ಭದಲ್ಲಿ ಕಳೆದ ತಾರೀಕು 21ರ ಮುಟ್ಟ ಸಂಗ್ರಹಿಸಿರುವ ತೆರಿಗೆ ಮಾಹಿತಿ ಮತ್ತೆ ತಾರೀಕು 22ರಿಂದ ಈ ತಿಂಗಳ ಆಖಿರಿ ಮುಟ್ಟ ಸಂಗ್ರಹಿಸಿರುವ ತೆರಿಗೆ ಮಾಹಿತಿನ ಬೇರೆ ಬೇರೆಯಾಗಿ ನಮೂದಿಸಿ ಜಿಎಸ್ಟಿ ಪಾವತಿಸುವಂಗೆ ಸಂಬಂಧಪಟ್ಟ ಅಧಿಕಾರಿಗ ಸೂಚನೆ ಕೊಟ್ಟಳು. ಕಳೆದ ತಾರೀಕು 22ರಿಂದ ಬರುವ ತಿಂಗಳ ತಾರೀಕು 2ರ ಮುಟ್ಟ 2025ನೇ ಸಾಲಿನ ದಸರಾ ಉತ್ಸವ ಕಾರ್ಯಕ್ರಮ ನಡೆಯುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ಜಿಲ್ಲೆನ ಬೇರೆ ಬೇರೆ ಕಡೆಗಳಿಂದ ಪ್ರವಾಸಿಗರು ಸಾರ್ವಜನಿಕರು ಜಿಲ್ಲೆಗೆ ಆಗಮಿಸುತ್ತಿದ್ದು, ಪ್ರವಾಸಿಗರು ಉಳಿಯುವ ಹೋಂಸ್ಟೇ, ರೆಸಾರ್ಟ್, ಹೋಟೆಲ್, ಲಾಡ್ಜ್ಗಳಲ್ಲಿ ಈ ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸುವಂಗೆ ರೆಸಾರ್ಟ್ ಹೋಂಸ್ಟೇ ಮಾಲೀಕರಿಗೆ ಸೂಚನೆ ಕೊಟ್ಟಳು. ಹಾಗೆ ಪ್ರವಾಸಿಗರು ಉಳಿಯುವ ಜಾಗಗಳಲ್ಲಿ ಕಡ್ಡಾಯವಾಗಿ ರಿಜಿಸ್ಟರ್ಗಳಲ್ಲಿ ಪ್ರವಾಸಿಗರ ಹೆಸರು, ಆಧಾರ್ ಕಾರ್ಡ್, ಪೂರ್ತಿ ವಿಳಾಸ, ಮೊಬೈಲ್ ಸಂಖ್ಯೆ ಸೇರಿದಂಗೆ ಎಲ್ಲಾ ಮಾಹಿತಿನ ತಗೊಳಕು, ಹಾಗೆ ಯಾವುದೇ ಅಹಿತಕರ ಘಟನೆ ತಪ್ಪುಗ ನಡೆಯದಂಗೆ ಎಚ್ಚರ ವಹಿಸಕೂತ ಪ್ರವಾಸೋದ್ಯಮ ಇಲಾಖೆನ ಉಪನಿರ್ದೇಶಕರು ತಿಳಿಸಿದರು. ಹೊಯ್ಸಳ ಮತ್ತೆ ಕೆಳದಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿ ಹಂಗೆ ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಸೇವೆ ಮಾಡಿದ ಜನರಿಗೆ ಮತ್ತೆ ಸಂಸ್ಥೆಗಳಿಗೆ ರಾಜ್ಯ ಪ್ರಶಸ್ತಿ ಕೊಡಿಕೆ ನಾಮನಿರ್ದೇಶನಗಳನ್ನ ಸಲ್ಲಿಸಿಕೆ ಅರ್ಜಿ ಕರೆದಳು. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ವತಿಯಿಂದ ಮಕ್ಕಳ ದಿನಾಚರಣೆ 2025ರ ಪ್ರಯುಕ್ತ ಮಕ್ಕಳು ತಮ್ಮ ಪ್ರಾಣದ ಹಂಗನ ಬಿಟ್ಟು ಹಂಗೆ ಸಮಯ ಪ್ರಜ್ಞೆಯಿಂದ ಬೇರೆಯವರ ಪ್ರಾಣನ ರಕ್ಷಣೆಗಾಗಿ ಧೈರ್ಯ ಸಾಹಸ ಪ್ರದರ್ಶಿಸಿದ್ದ 6ರಿಂದ 18 ವರ್ಷದೊಳಗಿನ ಹೈದಗಳಿಗೆ ಹೊಯ್ಸಳ ಮತ್ತೆ ಗೂಡೆಗಳಿಗೆ ಕೆಳದಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿನ ಕೊಡ್ತಾ ಇದ್ದು, ಮಕ್ಕಳ ದಿನಾಚರಣೆ 2025ನೇ ಸಾಲಿನ ಪ್ರಶಸ್ತಿಗಾಗಿ ಅರ್ಜಿಗಳನ್ನ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರಿಂದ ಪಡೆದು ಇದೇ ತಿಂಗಳ ತಾರೀಕು 30ರ ಒಳಗೆ ಕೊಡಕ್ಕೆ. ವಿರಾಜಪೇಟೆ ECHS ಪಾಲಿಕ್ಲಿನಿಕ್ಲಿ ಹಲ್ಲು ಡಾಕ್ಟರ್ಗ ಇದೇ ತಿಂಗಳ ತಾರೀಕು 29ರಿಂದ 1ರ ಮುಟ್ಟ ಕ್ಲಿನಿಕ್ಲಿ ಇರದುಲೇತ ಪಾಲಿಕ್ಲಿನಿಕ್ ಅಧಿಕಾರಿಗ ಪ್ರಕಟಣೆಯಲ್ಲಿ ತಿಳಿಸಿಳು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರಾತ್ ಪ್ರಾಯೋಜಕರು ಕೊಡುಗೋಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಅಮ್ಮ, ಯಾವ ಗೃಹ ಪ್ರವೇಶಕ್ಕೆ ಹೋದ್ರೂ ಅಲ್ಲಿರೋ ಟೈಲ್ಸ್ ನಿಂದ ಹಿಡಿದು ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಫರ್ನಿಚರ್ ಮುಂತಾದ ಎಲ್ಲವೂ ಬಿಲ್ಡ್ ಡೆಕೋರ್ ನಿಂದಲೇ ಖರೀದಿಸುತ್ತಿರೋದು ಅಂತ ಹೇಳ್ತಾ ಇದಾರೆ. ಹೌದು, ನಮ್ಮ ರೂಪಿಕಾ ಟೀಚರ್ ಕೂಡ ಬಿಲ್ಡ್ ಡೆಕೋರ್ ಅಂತಾನೆ ಹೇಳಿದ್ದು. ಟೈಲ್ಸ್, ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಪೇಂಟ್ಸ್, ಫರ್ನಿಚರ್ ಮುಂತಾದ ಎಲ್ಲ ಐಟಮ್ಸ್ ದಸರಾ ಬಿಗ್ ಸೇಲ್ ನಲ್ಲಿ 65% ಡಿಸ್ಕೌಂಟ್ ನಲ್ಲಿ ಸಿಗ್ತಾ ಇದೆ. ಅಲ್ಲದೆ ಹಲವು ಬಹುಮಾನಗಳೊಂದಿಗೆ ಸ್ವಿಫ್ಟ್ ಕಾರ್ ಕೂಡ ಗೆಲ್ಬಹುದು. ಇರಿಟಿಗೆ ತಲುಪುವ 1 ಕಿಲೋಮೀಟರ್ ಮುಂಚಿತವಾಗಿ ಸಿಗುವ ಮಾಡುತಿ ಚಿಕ್ಕಟೌನ್ ನಲ್ಲಿ ಬಿಲ್ಡ್ ಡೆಕೋರ್ ಮಾಡುತಿ ಇರಿಟಿ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪ್ಟನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಮುಳಿಯಾ ಗೋಲ್ಡನ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ ಇದೇ 30ರವರೆಗೆ ಮುಂದುವರಿಸಲಾಗಿದೆ. ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, ರೇಂಜ್ ಸ್ಟಾರ್ಟ್ಸ್ ಫ್ರಮ್ ₹3,900. ವಿಸಿಟ್ ಮುಳಿಯಾ ಟು ಎಕ್ಸ್ಪ್ಲೋರ್ ಸ್ಟನ್ನಿಂಗ್ ಡೈಮಂಡ್ ಆರ್ನಮೆಂಟ್ ಕಲೆಕ್ಷನ್. 95% ಎಕ್ಸ್ಚೇಂಜ್ ಹಾಗೂ 90% ಬೈಬ್ಯಾಕ್ ಗ್ಯಾರಂಟಿಯೊಂದಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಪುತ್ತೂರು, ಬೆಳ್ತಂಗಡಿ, ಗೋಣಿಕೊಪ್ಪಲ್, ಮಡಿಕೇರಿ. ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9ರಿಂದ 5 ಗಂಟೆ ಮತ್ತೊಂದು 3ರಿಂದ 10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.